ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸು. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮವನ್ನು ಪ್ರಸ್ತುತ ಮಾಡೋದಕ್ಕೆ ಒಂದು ಕಡೆ ಸಂತೋಷ ಆಗ್ತಾ ಇದೆ, ಇನ್ನೊಂದು ಕಡೆ ನೋವು ಕೂಡ ಆಗ್ತಾ ಇದೆ. ಇಂದಿನ ದೇಶದ ಒಂದು ಪರಿಸ್ಥಿತಿಯನ್ನ ನಾವು ನೋಡಿದ್ರೆ ಈ ಮಳೆಗಾಲ ಯಾವ ರೀತಿಯಾಗಿ ಇಡೀ ದೇಶವನ್ನ ಯಾವ ರೀತಿ ಕಂಗೆಡಿಸಬಹುದು ಅನ್ನೋದು ಇವತ್ತಿನ ದಿವಸ ಮತ್ತೊಮ್ಮೆ ನಮಗೆ ಅನುಭವ ಆಗ್ತಾ ಇದೆ. ಕಳೆದ ಅನೇಕ ದಿನಗಳಿಂದ ನಮ್ಮಲ್ಲಿ ಮಳೆ ಆಗ್ತಾ ಇದೆ. ಕರಾವಳಿ ಪ್ರದೇಶಗಳಲ್ಲಿ, ದಕ್ಷಿಣ ಕರ್ನಾಟಕದೊಳಗ, ಮಹಾರಾಷ್ಟ್ರದೊಳಗ, ಕೊಂಕಣ ಪ್ರದೇಶದೊಳಗ, ಗುಜರಾತ್ನೊಳಗ ಹಿಂಗ ಭಾರಿ ಮಳೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲೆಲ್ಲ ಮಳೆ ಇತ್ತು, ನಮ್ಮಲ್ಲೇ ಮಳೆ ಇಲ್ಲ ಅನ್ನುವಂತಹ ಒಂದು ಕೊರಗು ನಮ್ಮಲ್ಲಿ ಕಳೆದ ವಾರ ತನಕನೂ ಇತ್ತು. ಹೋದ ವಾರ ನಾವು ನಿರೀಕ್ಷೆ ಮಾಡಿದ್ವಿ ಈ ಭಾಗದೊಳಗ ಈ ವಾರ ಮಳೆ ಆಗಬಹುದು ಅನ್ನುವಂಥದ್ದು ಹಗುರ ಮಳೆಯ ಒಂದು ಮುನ್ಸೂಚನೆ ಇತ್ತು. ಅದೇ ಪ್ರಕಾರ ಮಳೆ ಆಗುವಂತಹ ಒಂದು ಸನ್ನಿವೇಶ ಅದ ಅಂತೇಳಿ ತಜ್ಞರು ಹೇಳಿದ್ರು. ಅದೇ ಪ್ರಕಾರ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಈ ವಾರ ಸಮಾಧಾನ ತರುವಂತಹ ಮಳೆ ಆಯಿತು ಅಂತ ಹೇಳ್ಬೋದು. ಬಹುತೇಕರು ತಾವು ಹೇಳ್ತಾ ಇದ್ದೀರಿ, ಜಿಟಿ ಜಿಟಿ ಮಳೆ ಆಯಿತು, ಸಣ್ಣ ಮಳೆ ಆಯಿತು, ಜೋರು ಮಳೆ ಇಲ್ಲ, ಹಳ್ಳ ಕೊಳ್ಳ ತುಂಬಿ ಹರಿಯುವಷ್ಟು ಮಳೆ ಆಗಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀರಿ. ಆದ್ರೆ ಏನು ಬೆಳೆಗಳಿಗೆ ಬೇಕಾಗಿತ್ತು, ಈ ಸಮಯದೊಳಗ ಜೀವ ಪಡ್ಕೋಬೇಕಾಗಿತ್ತು ಆ ಬೆಳೆಗಳು, ತಾವೇನು ಬಿತ್ತನೆ ಮಾಡಿದ್ರಿ? ಬಿತ್ತನೆ ಮಾಡದಂತವರಿಗಂತೂ ಈ ಮಳೆ ಬಹಳಷ್ಟು ಅನುಕೂಲ ಆಗ್ಯದ. ಇನ್ನ ಬಿತ್ತನೆ ಮಾಡೋರಿಗೂ ಕೂಡ ಈ ಮಳೆ ಅನುಕೂಲ ಆಗ್ಯದ ಅಂತ ಹೇಳ್ಬಹುದು. ಆದ್ರೂ ಇನ್ನೂ ಅನೇಕ ಕಡೆಗಳಲ್ಲಿ ನಮ್ಮ ಭಾಗದೊಳಗೆ ಮಳೆ ಇಲ್ಲ ಅನ್ನುವಂತಹ ಒಂದು ಕೊರಗದ. ತಾವು ನಮಗ ಕರೆ ಮಾಡಿ ತಮ್ಮ ವಿಡಿಯೋಗಳನ್ನ ಹಂಚಿಕೊಂಡಿದ್ದೀರಿ, ಆಡಿಯೋಗಳನ್ನ ಹಂಚಿಕೊಂಡಿದ್ದೀರಿ, ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಹಂಚಿಕೊಂಡಿದ್ದೀರಿ. ಇದು ನಮ್ಮ ಒಂದು ಭಾಗದ ಒಂದು ಪರಿಸ್ಥಿತಿ ಆಯಿತು. ಯಾವ ರೀತಿ ಇಲ್ಲಿ ತನಕ ನಾವು ತಿಂಗಳು ದೀಡ್ ತಿಂಗಳ ತನಕನು ಮಳೆ ಸಲುವಾಗಿ ಕಾಯ್ದು ಕಾಯ್ದು ಕಡೆಗೆ ಈ ವಾರ ಮಳೆ ಬಂತು ಅಂತ ಹೇಳಿ ಎಲ್ಲರೂ ಹೆಚ್ಚು ಕಡಿಮೆ ಸಂತೋಷದಿಂದ ಇದ್ದೀವಿ ಅಂತ ಹೇಳ್ಬಹುದು. ಮತ್ತ ಮುಂದಿನ ದಿನಗಳಲ್ಲಿ ಮಳೆ ಆಗ್ತದ ಅನ್ನುವಂತಹ ಒಂದು ವಿಶ್ವಾಸ ಎಲ್ಲರಲ್ಲಿ ಬಂದದ ಅನ್ನೋದಕ್ಕೂ ತಪ್ಪಿಲ್ಲ ಅಂತ ಹೇಳಿ ಹೇಳಬಹುದು. ಇಂಥ ಒಂದು ಭರವಸೆ ಯಾವಾಗ ಬರ್ತದ ಅಂತಂದ್ರ ಘಟನೆಗಳು ನಾವು ಅನ್ಕೊಂಡಂಗ ನಡೆದಾಗ ಅನಿಸ್ತದ, ಹೌದಪ್ಪ ಮುಂದಿಂದೆಲ್ಲ ಒಳ್ಳೇದಾಗಬಹುದು ಅಂತ ಹೇಳಿ. ಆಗುವುದೆಲ್ಲ ಒಳ್ಳೇದಾಗ್ತದೆ ಅಂತ ಅನ್ಕೊಂಡೇ ನಾವು ಮುಂದಿನ ಹೆಜ್ಜೆಯನ್ನ ಇಡಬೇಕು. ಈ ವಾರ ನಾವು ಅನ್ಕೊಂಡಿದ್ದಂಗ ಮಳೆ ಬಂದಿದ್ದರಿಂದಾಗಿ ಸ್ವಲ್ಪ ಪರಿಸ್ಥಿತಿ ಒಳಗ ಸುಧಾರಣೆ ಆಗ್ಯದ. ವಿಶೇಷವಾಗಿ ವಿಜಯಪುರ ಜಿಲ್ಲೆ ಒಳಗ ಕೆಲವು ಕಡೆ ಮಳೆ ಆಗ್ಯದ. ಇನ್ನೂ ಅನೇಕ ಕಡೆಗಳಲ್ಲಿ ಮಳೆ ಸಲುವಾಗಿ ತಾವೆಲ್ಲ ಕಾಯ್ತಾ ಇದ್ದೀರಿ. ಇನ್ನೂ ಒಳ್ಳೆ ಪ್ರಮಾಣದೊಳಗ ಮಳೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಅದಾವ. ನಾವು ಅದರ ಸಲುವಾಗಿ ಕಾಯೋಣ. ಮತ್ತ ಅದೇನು ಬಹಳ ದೂರಿಲ್ಲ, ಈಗ ಮಳೆ ಆಗುವಂತಹ ಸನ್ನಿವೇಶಗಳು ಇದ್ದೇ ಅದಾವ. ಅದಕ್ಕೆ ಈ ವಿಶ್ವಾಸದ ಜೊತೆಗೆ ನಾವೆಲ್ಲರೂ ಮುನ್ನಡೆಯೋಣ. ನಮ್ಮ ರಾಜ್ಯ ಅಲ್ಲದೆ ನೆರೆ ರಾಜ್ಯ ಮಹಾರಾಷ್ಟ್ರದೊಳಗ ಮತ್ತೆ ಈ ಕಡೆ ಕೇರಳದೊಳಗ ಮಳೆ ಆರ್ಭಟ ತೀವ್ರ ಆಗಿರುವುದರಿಂದ ರಾಜ್ಯದ ಪ್ರಮುಖ ಜಲಾಶಯಗಳ ಒಳಹರಿವು ಹೆಚ್ಚಳಗೊಂಡದ ಅನ್ನೋದು ತಮಗೆಲ್ಲ ಗೊತ್ತಿರುವಂತಹದ್ದು. ಈ ಬಗ್ಗೆ ಮಾಧ್ಯಮಗಳಲ್ಲಿ ತಾವು ಮೇಲಿನ ಮೇಲೆ ನೋಡ್ತಾ ಇದ್ದೀರಿ. ರಾಜ್ಯದ ಪ್ರಮುಖ ಜಲಾಶಯಗಳ ಒಳಹರಿವು ಹೆಚ್ಚಳ ಆಗ್ಯದ. ಜುಲೈನಲ್ಲೇ ಬಹುತೇಕ ಜಲಾಶಯಗಳು ತುಂಬಿ ತುಳುಕುವಂತಹ ಒಂದು ಸಾಧ್ಯತೆ ಅದ ಅಂಥೇಳಿ ತಜ್ಞರು ವಿಶ್ವಾಸ ವ್ಯಕ್ತ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಏನು ಮಳೆ ಆರ್ಭಟ ಮುಂದುವರೆದ. ಇದರಿಂದಾಗಿ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಳಾಗ್ಯದ. ಸುಮಾರು 70,000 ಕ್ಯೂಸೆಕ್ಸ್ಗೂ ಅಧಿಕವಾದಂತಹ ನೀರು ಹರಿದು ಬರ್ತಾ ಇದ್ದು ಅಷ್ಟೇ ಪ್ರಮಾಣದ ನೀರನ್ನ ಹಿಪ್ಪರಿಗಿ ಬ್ಯಾರೇಜ್ನಿಂದ ಹೊರಗೆ ಬಿಡಲಾಗ್ತಾ ಇದೆ. ಚಿಕ್ಕೋಡಿ ತಾಲೂಕಿನ ಕೆಳಹಂತದ ಅನೇಕ ಹಳ್ಳಿಗಳಲ್ಲಿ ಸೇತುವೆಗಳು ಜಲಾವೃತ ಆಗಿದ್ದು ಪರ್ಯಾಯ ರಸ್ತೆಗಳ ಮೂಲಕ, ಪರ್ಯಾಯ ಮಾರ್ಗಗಳ ಮೂಲಕ ಜನರ ಸಂಚಾರ ಮುಂದುವರೆದದ ಅಂತ ಹೇಳಬಹುದು. ಘಟಪ್ರಭಾ ಮಲಪ್ರಭಾ ನದಿಗಳ ಒಳಹರಿವು ಕೂಡ ಹೆಚ್ಚಾಗ್ಯದ. ಆಲ್ಮಟ್ಟಿ ಜಲಾಶಯ ಪ್ರಮುಖವಾದಂತಹ ಜಲಾಶಯ ನಮ್ಮ ಭಾಗದ್ದು. ಈ ಆಲ್ಮಟ್ಟಿ ಜಲಾಶಯಕ್ಕೆ ನೀರು ಪ್ರವಾಹದೋಪಾದಿಯೊಳಗೆ ಬರ್ತಾ ಅದ. ಆಲ್ಮಟ್ಟಿ ಜಲಾಶಯ ಇನ್ನೇನು 2.2 ಮೀಟರ್ ಉಳಿದದ. ಗರಿಷ್ಠ ಮಟ್ಟ 519.6. ಆದರೆ ಇಲ್ಲಿ ತನಕ ಬಂದಿರುವಂತಹ ನೀರು 516.95 ಅಂತೇಳಿ ದಾಖಲಾಗ್ತಾ ಇದೆ. ಒಳಹರಿವು ಸುಮಾರು 80,000 ಕ್ಯೂಸೆಕ್ಸ್ಗಿಂತನೂ ಹೆಚ್ಚದ. ಹೊರಹರಿವು 4,500 ಕ್ಯೂಸೆಕ್ಸ್ಗಿಂತನೂ ಹೆಚ್ಚದ ಅಂತೇಳಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ತುಂಗಭದ್ರಾ ಜಲಾಶಯದ ಒಳಹರಿವು 88,000 ಹೆಚ್ಚು ಕ್ಯೂಸೆಕ್ಸ್, ಹೊರಹರಿವು 221 ಕ್ಯೂಸೆಕ್ಸ್. ಅಷ್ಟು ಬಹಳ ಇಲ್ಲ ಹೊರಹರಿವು. ಗರಿಷ್ಠ ಮಟ್ಟ 1633 ಫೂಟ್ ಅದ. ಇಲ್ಲಿ ತನಕ 1626 ಫೂಟ್ನಷ್ಟು ನೀರು ತುಂಗಭದ್ರಾ ಜಲಾಶಯದೊಳಗೆ ಸಂಗ್ರಹ ಆಗಿದೆ. ಬಸವಸಾಗರ ಜಲಾಶಯ ನಾರಾಯಣಪುರ ಡ್ಯಾಮ್ಗೆ ಒಳಹರಿವು ಸ್ವಲ್ಪ ಕಡಿಮೆ ಇದೆ, 616 ಕ್ಯೂಸೆಕ್ಸ್ನಷ್ಟು ಬರ್ತಾ ಇದೆ, ಹೊರಹರಿವು ಅಲ್ಲಿಂದ ಬಿಡ್ತಾ ಇಲ್ಲ. ಘಟಪ್ರಭಾ ನದಿಗೆ ಹಿಡಕಲ್ ಡ್ಯಾಂ ಅಣೆಕಟ್ಟಿನ ಒಳಹರಿವು 28,000 ಕ್ಯೂಸೆಕ್ಸ್ಗಿಂತ ಹೆಚ್ಚದ, ಹೊರಹರಿವು 108 ಕ್ಯೂಸೆಕ್ಸ್. ಗರಿಷ್ಠ ಮಟ್ಟ 2175 ಫೂಟ್ ಹಿಡಕಲ್ ಡ್ಯಾಂ ಇಂದು. ಈಗಾಗಲೇ ಅಲ್ಲಿ ಸಂಗ್ರಹ ಆಗಿರುವಂತಹ ನೀರು 2108 ಅಡಿಯಷ್ಟು. ಇನ್ನು ನಮ್ಮ ಕೆಆರ್ಎಸ್ ಕೃಷ್ಣರಾಜ ಸಾಗರ ಜಲಾಶಯ ಬಹುತೇಕ ತುಂಬಿ ಹೋಗಿಬಿಟ್ಟದ. ಒಳಹರಿವು 42,000 ಕ್ಯೂಸೆಕ್ಸ್ಗಿಂತ ಹೆಚ್ಚು, ಹೊರಹರಿವು 75,000 ಕ್ಯೂಸೆಕ್ಸ್. ಅಂದ್ರೆ ಒಳಹರಿವಿಗಿಂತ ಹೆಚ್ಚಿಗೆ ಹೊರಹರಿವನ್ನ ನಾವು ನೋಡ್ತಾ ಇದ್ದೀವಿ. ಗರಿಷ್ಠ ಮಟ್ಟ 124.8 ಅಡಿ ಅದ ಕೆಆರ್ಎಸ್ ಇಂದು. ಈಗಾಗಲೇ 123 ಫೂಟ್ ನೀರು ಬಂದ್ಬಿಟ್ಟದ, ಇನ್ನೊಂದು ಫೂಟ್ ಹೆಚ್ಚು ಕಡಿಮೆ ಕೆಆರ್ಎಸ್ ತುಂಬುವುದಕ್ಕೆ. ಅದರ ಜೊತೆಗೆ ಇನ್ನೂ ಅನೇಕ ಜಲಾಶಯಗಳದಾವ, ದಕ್ಷಿಣದ ಜಲಾಶಯಗಳು, ಹೇಮಾವತಿ ಜಲಾಶಯ ಇದು ಕೂಡ ಬಹುತೇಕ ತುಂಬ್ಯದ ಅಂತ ಹೇಳಬಹುದು. ಗರಿಷ್ಠ ಮಟ್ಟ 2922 ಫೂಟ್ ಇದ್ರೆ 2919 ಫೂಟ್ ನೀರು ಬಂದ್ಬಿಟ್ಟವ ಈಗಾಗಲೇ. ಕದ್ರಾ ಜಲಾಶಯ ಕೂಡ ಬಹುತೇಕ ತುಂಬ್ಯದ ಅಂತ ಹೇಳಬಹುದು. ಹಿಂಗ ನಮ್ಮ ರಾಜ್ಯದ ಏನು ಬಹುತೇಕ ಜಲಾಶಯಗಳದಾವ ಅವು ತುಂಬುವುದಕ್ಕೆ ಸಮೀಪ ಬಂದಾವ. ಈ ಸಲ ಬಹಳ ಜಲ್ದಿನೇ ಈ ಜಲಾಶಯಗಳು ತುಂಬುವುದನ್ನ ನಾವು ನೋಡ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಜಲವೈಭವವನ್ನ ನಾವು ನೋಡ್ತಾ ಇದ್ದೀವಿ. ಜಲವೈಭವ ನೋಡೋದಕ್ಕೆ ಅನೇಕರು ಪ್ರವಾಸಿಗರಾಗಿ ಹೋಗಿ ನೋಡ್ತಾ ಇದ್ದಾರೆ. ಇಂಥ ಒಂದು ಸನ್ನಿವೇಶದೊಳಗೆ ಕೆಲವು ಕಡೆ ಕಾರ್ಯಾಚರಣೆ ನಡೆದ ಜನರ ಸುರಕ್ಷತೆಗೋಸ್ಕರ ಅನೇಕ ತುಕಡಿಗಳು ರಕ್ಷಣಾ ಕಾರ್ಯಕ್ರಮಗಳನ್ನು ಹಾಕೊಂಡವ. ಅಂಥ ಒಂದು ಸಂದರ್ಭ ಕೆಲವು ಕಡೆ ಆದ್ರೆ ಇನ್ನು ಕೆಲವು ಕಡೆ ಜನರು ಜಲವೈಭವವನ್ನು ನೋಡೋದಕ್ಕೆ, ಜಲಪಾತಗಳ ವೈಭವವನ್ನು ನೋಡೋದಕ್ಕೆ ಮನೆ ಬಿಟ್ಟು ಹೊರಗೆ ಹೋಗಿ ಆ ಸವಿಯನ್ನ ಸವಿತಾ ಇರುವುದನ್ನು ಕೂಡ ನಾವು ಈ ಸಂದರ್ಭದೊಳಗೆ ನೋಡ್ತಾ ಇದ್ದೀವಿ. ಮಳೆಯ ಸೌಂದರ್ಯ ಒಂದು ಕಡೆ ಆದ್ರೆ ಮಳೆ ಸೃಷ್ಟಿ ಮಾಡುವಂತಹ ಭೀಭತ್ಸ ಇನ್ನೊಂದು ಕಡೆ ಅಂತ ಹೇಳಬಹುದು. ಸದ್ಯಕ್ಕೆ ಇಡೀ ದೇಶ ಮಳೆಯ ಆರ್ಭಟದಿಂದ ನಲುಗಿ ಹೋಗ್ಯದ. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲಿ ನೋಡದಲ್ಲೆಲ್ಲ ಮಳೆ ಮಳೆ ಮಳೆ. ಅದರ ಜೊತೆಗೆ ಅಂತಿಂತ ಮಳೆಯಲ್ಲ, ಭಾರಿ ಮಳೆ, ಅತಿ ಭಾರಿ ಮಳೆ ಮತ್ತು ಪ್ರವಾಹವನ್ನ ಉಂಟು ಮಾಡುವಂತಹ ಒಂದು ಮಳೆ, ಅದರ ಜೊತೆಗೆ ಸ್ಫೋಟಗೊಳ್ಳುವಂತಹ ಒಂದು ಮಳೆ ಅಂತ ಹೇಳಿ ಹೇಳಬಹುದು. ಅಮರನಾಥ ಯಾತ್ರೆ ಬಗ್ಗೆ ತಾವು ಕೇಳಿರಿ, ಅಲ್ಲಿ ಮೇಘ ಸ್ಫೋಟದಿಂದಾಗಿ ಯಾತ್ರಾರ್ಥಿಗಳು ಬಹಳಷ್ಟು ಕಷ್ಟಕ್ಕೆ ಸಿಲುಕಿಕೊಂಡ್ರು. ನಮ್ಮ ಕರ್ನಾಟಕದಿಂದ ಕೂಡ ಅನೇಕರು ಹೋಗಿದ್ರು. ಎಲ್ಲರೂ ಸುರಕ್ಷಿತವಾಗಿ ಮನೆಯನ್ನ ಸೇರಿಕೊಳ್ಳಿ ಅಂಥೇಳಿ ನಾವೆಲ್ಲರೂ ಆಶಾ ಮಾಡೋಣ, ಹಾರೈಕೆ ಮಾಡೋಣ. ಮತ್ತ ಇಂಥ ಘಟನೆಗಳು ಮೇಲಿಂದ ಮೇಲೆ ಆಗಬಾರದು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಕೂಡ ನಾವು ಈ ಸಂದರ್ಭದೊಳಗೆ ಮಾಡೋಣ. ಮಳೆಯ ಜೊತೆಗೆ ಭೂಕಂಪ ಸಹಿತ ಸೇರಿಬಿಡ್ತು. ಶನಿವಾರ ದಿವಸ ವಿಜಾಪುರ, ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಅನೇಕ ಕಡೆಗಳಲ್ಲಿ ಭೂಕಂಪನದ ಅನುಭವ ಆಯಿತು. ನಸಿಕ್ನಾಗ 6:15 ಹಿಡ್ಕೊಂಡು 6:30 ತನಕ ಏನು ಅವಧಿ ಅದ, ಈ ಅವಧಿಯೊಳಗೆ ಲಘು ಭೂಕಂಪ ಆಗಿದ್ದು ಅನೇಕರಿಗೆ ಅನುಭವಕ್ಕೆ ಬಂತು. ಆತಂಕದೊಳಗಿದ್ದಂತಹ ಜನರು ಮನೆಯಿಂದ ಹೊರಗೋಡಿ ಬಂದು ಅದರ ಚರ್ಚೆಯೊಳಗೆ ತೊಡಕೊಂಡ್ರು. ರಿಕ್ಟರ್ ಮಾಪಕದೊಳಗೆ ವಿಜಾಪುರದೊಳಗೆ 4.9 ತೀವ್ರತೆಯ ಭೂಕಂಪ ಸಂಭವಿಸಿತು ಅನ್ನುವಂತಹ ದಾಖಲೆಯಾಗಿದ. ಕೆಲವು ಕಡೆಗಳಲ್ಲಿ 4.4 ತೀವ್ರತೆಯ ಭೂಕಂಪ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಸಾಧಾರಣ ಮಟ್ಟದ ಭೂಕಂಪ ಅಂತೇಳಿ ಹೇಳಬಹುದು. ಈ ಭೂಕಂಪದ ಕೇಂದ್ರ ಏನು ಬಹಳ ದೂರ ಇಲ್ಲ, ಅದು ವಿಜಾಪುರ ಜಿಲ್ಲೆಯೊಳಗನೆ ಅದ. ಕನ್ನೂರಿನಿಂದ 2.5 ಕಿಲೋಮೀಟರ್ ವಾಯವ್ಯಕ್ಕೆ ಹೋದ್ರೆ ಆಳದೊಳಗೆ ಸುಮಾರು 10 ಕಿಲೋಮೀಟರ್ ಆಳದಿಂದ ಈ ಒಂದು ಕಂಪನ ಆಗ್ಯದ ಅಂಥೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಬಹಳ ದೂರದಿಂದ ಏನು ಆಗಿಲ್ಲ ಕಂಪನ, ವಿಜಾಪುರ ಜಿಲ್ಲೆಯೊಳಗನೆ ಇದರ ಒಂದು ಕೇಂದ್ರ ಇತ್ತು ಅನ್ನೋದು ನಮ್ಮ ಗಮನಕ್ಕೆ ಇರಲಿ. ಹವಾಮಾನವನ್ನು ನಾವು ಮುನ್ಸೂಚನೆ ನೀಡಬಹುದು, ಅದರ ಬಗ್ಗೆ ಏನಾಗ್ತದ ಮುಂದ ಅನ್ನುವಂಥದ್ದನ್ನ ಹೇಳಬಹುದು. ಆದ್ರೆ ಭೂಕಂಪದ ಮುನ್ಸೂಚನೆಯನ್ನು ಕೊಡುವುದಕ್ಕೆ ಇನ್ನೂವರೆಗೂ ಸಾಧ್ಯ ಆಗಿಲ್ಲ. ಅದರ ಪ್ರಯತ್ನಗಳು ನಡೆದಾವ, ಅನೇಕ ಪ್ರಯೋಗಗಳು ನಡೆದಾವ, ಆದರೂ ಯಾವುದೇ ನಿರ್ಧರಿತವಾದಂತಹ ಒಂದು ವಿಧಾನ ಇಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಮುಂದಿನ ದಿನಗಳಲ್ಲಿ ಅದು ಕೂಡ ಆಗಬಹುದು. ಆತ್ಮೀಯರೇ, ತಾವು ಈ ವಾರ ಏನು ತಮ್ಮಲ್ಲಿ ಘಟನೆಗಳು ಆದವು, ವಿಶೇಷವಾಗಿ ಏನು ಮಳೆ ಆಯಿತು ಅದರ ಬಗ್ಗೆ ತಾವು ನಮಗೆ ಮಾಹಿತಿ ನೀಡಿದ್ದೀರಿ. ಆಗಲಾರದಲ್ಲಿಯೂ ಕೂಡ ತಾವು ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡಿದ್ದೀರಿ, ಅನಿಸಿಕೆಗಳನ್ನು ತಿಳಿಸಿದ್ದೀರಿ, ವಿಡಿಯೋಗಳನ್ನು ಮಾಡಿ ಕಳಿಸಿದ್ದೀರಿ, ಆಡಿಯೋ ಮಾಡಿ ಕಳಿಸಿದ್ದೀರಿ, ಮತ್ತು ತಮ್ಮ ಅನಿಸಿಕೆಗಳನ್ನು ಮೆಸೇಜ್ ಮೂಲಕ ಕೂಡ ತಾವು ಕಳಿಸಿದ್ದೀರಿ. ಈಗ ನಮ್ಮ ರೈತರು ಏನೇನು ಹೇಳಿದ್ದಾರೆ ಅನ್ನೋದನ್ನ ಅವರ ಧ್ವನಿಯೊಳಗೆ ಕೇಳೋಣ. ನಾನು ದೇವದುರ್ಗ ತಾಲೂಕು ರಾಯಚೂರು ಜಿಲ್ಲೆ ಎನ್ಗಣಕಲ್ ಗ್ರಾಮದ ಶೇಖರಪ್ಪ ಬಗಲಿಯವರು ಮಾತನಾಡುತ್ತೇವೆ. ಮೇಘ ಸಂದೇಶ ಮುನ್ಸೂಚನೆ ಪ್ರಕಾರ ನಮ್ಮ ಊರಿನಲ್ಲಿ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದಲ್ಲಿ ಅಂತ ಮಳೆಯನ್ನು ಆಗಿಲ್ಲ. ಆದರೂ ಮಳೆ ಜಿನಿ ಜಿನಿ ಜಿನಿ ಜಿಟಿ ಜಿಟಿ ಜಿಟಿ ಮಳೆ ಹತ್ತಿ ಒಂದಿಂಚು ಅಥವಾ ಎರಡಿಂಚನ್ನು ತೋದಿದೆ. ಹತ್ತಿಗಳನ್ನು ನಾಟುವ ಸ್ಥಿತಿಗೆ ಒದ್ದಾಡುವ ಸ್ಥಿತಿಯಲ್ಲಿ ಹೇಳುವುದಕ್ಕೆ ಹಸಿ ಕೊರತೆಯಿಂದ ಗಿಡಗಳನ್ನು ಹಾಗೆ ಒಳಗಿಂದ ಮೇಘ ಬರೋದು ಆಗುವ ಸ್ಥಿತಿಯಲ್ಲಿಲ್ಲ. ನಾಟಿದಂತ ಹತ್ತಿಗಳನ್ನು ಬೇರಿಗೆ ನೀರು ಹಿಡಿಯದೆ ಅವು ಬಾಡುವ ಸ್ಥಿತಿಯಲ್ಲಿ ಇದೆ. ಆದರೂ ಈ ನಮ್ಮ ಭಾಗದ ನಮ್ಮ ಜಿಲ್ಲೆಯಲ್ಲಿ ಆದ ಮಳೆಯನ್ನು ಸ್ವಲ್ಪ ಮಳೆ ಕೊರತೆ ಆಗಿದೆ. ನಮ್ಮ ಊರಿನ ನಮ್ಮ ಪಂಚಾಯತಿ ನಮ್ಮ ದೇವದುರ್ಗ ಗಬ್ಬೂರು ನಮ್ಮ ಗಣೇಕಲ್ ಮನ್ಕಲ್ ಇವೆಲ್ಲ ಸುತ್ತಮುತ್ತಲಿನ ಭಾಗದಲ್ಲಿ ಯಾವ ಅಂತ ಮಳೆಯನ್ನು ಆಗಿಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಮಾತ್ರ ಸ್ವಲ್ಪ ಮಳೆ ಆಗಿದೆ. ಮುಂದಿನ ದಿನಗಳಲ್ಲಿ ಮಳೆ ಹೆಚ್ಚಾದರೆ ನಮ್ಮ ಬೆಳೆಗಳನ್ನು ಬರುವ ಸಾಧ್ಯತೆ ಇದೆ. ಇಲ್ಲವಾದರೆ ನಮ್ಮ ಬೆಳೆಗಳನ್ನು ಬಾಡುವ ಸ್ಥಿತಿಯಾಗಿ ಮಳೆ ಕೊರತೆಯಿಂದ ನಮ್ಮ ಬೆಳೆಗಳನ್ನು ಕುಂಠಿತವಾಗಿ ನಮಗೆ ಬೆಳೆ ಬರುವ ಸಂಭವ ಬಹಳ ಕಡಿಮೆ ಆಗುತ್ತದೆ. ಅದಕ್ಕೆ ಮುಂದಿನ ಮೇಘ ಸಂದೇಶದಲ್ಲಿ ಒಳ್ಳೆ ಮಳೆ ಆದರೆ ನಮ್ಮ ಭಾಗದಲ್ಲಿ ಒಳ್ಳೆ ಬೆಳೆಗಳನ್ನು ಬರುತ್ತೇವೆ. ಆಕಾಶವಾಣಿ ಕೇಂದ್ರಕ್ಕೂ ಮತ್ತು ಸಂಶೇಖರ್ಗಳಿಗೂ ನಾಡುವ ನನ್ನ ನಮಸ್ಕಾರಗಳನ್ನು. ಬಿಜಾಪುರ ಜಿಲ್ಲಾ ಚಡ್ಚನ್ ತಾಲೂಕ್ ಸರ್, ನಮ್ಮಲ್ಲಿ ಒಂದು 3 ಇಂಚ್ ಆಗಟ್ ಮಳೆ ಆಗ್ಯದ ಸರ್. ಇನ್ನ ಬರ್ಬೇಕು ಸರ್, ಫುಲ್ ಮಳೆ ಇಲ್ಲ ಸರ್. ಒಟ್ಟ 2 ದಿವಸ ಆದ್ರೂ ಸಣ್ಣ ಮಳೆ ಆಗ್ಯದ ಸರ್. ಬೆಳೆ ಎಲ್ಲ ಚಲೋ ಚೆನ್ನಾಗಿದೆ ಸರ್. ಮೇಘ ಸಂದೇಶ ಗುರುಪಿನವರಿಗೆ ನಮಸ್ಕಾರ ಸರ್. ಸರ್, ವಿಜಾಪುರ ಜಿಲ್ಲಾ ಇಂಡಿ ತಾಲೂಕ್ರಿ ಸರ್. ಡೋಡ್ಗಿ ಗ್ರಾಮದಿಂದ ಚಂದ್ರಕಾಂತ್ ಕಲ್ಕರತೆ ಮಾತಾಡೋದು ಸರ್. ಸರ್, ಮೊನ್ನೆ ನೀವು ಮೇಘ ಸಂದೇಶದಲ್ಲಿ ಚಂಡಮಾರುತ ಆದ ಅಂತ ಹೇಳಿದ್ರಿ ಸರ್. ಅದೇ ಪ್ರಕಾರ ನಮ್ಮ ಊರಿಗೆ ಬಂದಿದ್ರಿ ಸರ್. ಹತ್ತಿಗೆ ಗೊಬ್ಬರ ಕಟ್ಟಿದಾರೆ ಸರ್, ಕಬ್ಬಿಗೆ ಗೊಬ್ಬರ ಹೊಡೆದಿದ್ದಾರೆ ಸರ್. ಅದು ಚೆನ್ನಾಗಿದೆ ಸರ್, ಮಳೆ ಚೆನ್ನಾಗಿದೆ ಸರ್. ಇನ್ನು ಚಿಲಕ ನೀರು ಆಗಿ ಹೋಗಿದ್ರೆ ಸರ್, ಇನ್ನೂ ಊಟಾಗಿಲ್ರಿ ಸರ್. ಅದು ಮೇಘ ಸಂದೇಶದಿಂದ ರೈತರಿಗೆ ಬಹಳ ಅನುಕೂಲ ಆಗಿದ್ರಿ ಸರ್. ಲಾಭ ಜಾಸ್ತಿ ಆಗಿದ್ರೆ ಲುಸ್ಕನ್ ಕಮ್ಮಿ ಆಗ್ತಾ ಇದಾರೆ ಸರ್ ಮೇಘ ಸಂದೇಶದಿಂದ. ಈ ಮತ್ತು ಈ ಗ್ರೂಪ್ ನೋದ್ರಿಂದ ಸರ್, ಈ ಎಲ್ಲಾ ಬೆಳೆ ರೋಗ ಬಗ್ಗೆ ಏನ್ ತಿಳಿದ ಮಾಹಿತಿ ಬಗ್ಗೆ ಸರ್, ಎಲ್ಲಾರು ಗ್ರೂಪ್ನವ್ರು ಇದ್ದವರು ಸರ್, ಒಬ್ರ ಬಗ್ಗೆ ಒಬ್ರು ಹೇಳ್ಕೊತ ಹೋಗ್ತಾರೆ ಸರ್. ಅದನ್ನು ಬಹಳ ಚೆನ್ನಾಗಿ ಬಂದ್ರೆ ಸರ್. ಮತ್ತು ಇದು ಚೆನ್ನಾಗಿ ಮೂಡ್ ಬರ್ತಾ ಇದಾರೆ ಸರ್ ಮೇಘ ಸಂದೇಶ. ಬೆಳೆ ಚೆನ್ನಾಗಿದ್ರೆ ಸರ್, ಬೆಳೆ ಚಲೋ ಅದಾರು ಸರ್. ನಮಸ್ಕಾರ ಸರ್. ನಮಸ್ಕಾರ, ನಾನು ಶಿವಶಂಕರ್ ಎಸ್ ಮದ್ರಿ ಅಂತ ಸಿದ್ಗಿಬಿ ಗ್ರಾಮದವರು. ಮೇಘ ಸಂದೇಶದ ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರಗಳು, ಮತ್ತು ಹಾಗೆ ವಿಶೇಷವಾಗಿ ಸೋಮಶೇಖರ್ ರೂಳಿ ಸರ್ ಅವರಿಗೆ ನಮಸ್ಕಾರಗಳು. ಒಂದು ವಾರದಿಂದ ಮಳೆ ಚೆನ್ನಾಗಿ ಆಗ್ತಿದ್ರು ಸರ್. ಆದ್ರೆ ಇನ್ನ ನಮ್ಮಲ್ಲಿ ಒಂದು 50% ಬಿತ್ತಣಿಕೆ ಇದಾರೆ, ತೊಗರಿ ಬಿತ್ತೋದಿದ್ರಿ. ಮಳೆ ಭಾರಿ ಚೆನ್ನಾಗಿದ್ರಿ ಸರ್, ನಾವೆಲ್ಲ ಬಿತ್ಕೊಂಡಿದ್ದಾರೆ ತೊಗರಿ. ಮತ್ತೇನ ಬಿತ್ತೋದಿದ್ರೆ, ಆದ್ರೆ ಮಳೆ ಏನೇನ ನಮ್ಮ ತಪ್ಪರಿಯಲ್ಲಿ ನೀರಾಗಿಲ್ಲರಿ ಸರ್. ಭೂಮಿ ತೇವಾಂಶ ಆಗಿದ್ರಿ, ಆದ್ರೆ ಹಳ್ಳ ಕೊಳ್ಳಗಳಿಗೆ ನೀರಾಗಿಲ್ರಿ. ತುಂಬಾ ಚೆನ್ನಾಗಿದ್ರಿ ಸರ್ ಮಳೆ. ಮತ್ತೆ ಮುಂದೆ ಹೆಂಗಿದೆ ಅಂತ ತಿಳಿಸ್ಕೊಡ್ರಿ. ಥ್ಯಾಂಕ್ಸ್ ರೀ. ಸರ್ಗೆ ನಮಸ್ಕಾರ. ನಾನು ಇಂಡಿ ತಾಲೂಕ್ ತಡವಲದಿಂದ ಮಾತನಾಡುತ್ತಿರು ಪ್ರಜ್ವಲ್ ಕಿಂಗ್ಲರ್ ಸರ್. ನಮ್ ಗೊಟ್ಟೆ ಮಳೆ ಆಗಲಿಗದ್ರಿ, ಆದ್ರೂ ತುಸು ಜುಬ್ರಾತ್ರ ಸರ್. ನಮ್ ದಿನ ಬಿತ್ತಣಿಕೆ ಆಗಿಲ್ರಿ ಸರ್, ಮುಂದೆ ಮಳೆ ಆತನ್ರಿ ಸರ್. ಹೇಳ್ರಿ, ನಮಸ್ಕಾರಗಳು ಸರ್. ಹಲೋ ಸರ್, ನಾನು ಇಂಡಿ ತಾಲೂಕಿರುವ ಮಾತಾಡ್ತಾ ಇದ್ದೀನಿ ಸರ್. ಮೊದಲಿಗೆ ಸೋಮಶೇಖರ್ ಸುರಳಿ ಸರ್ಗೆ ನಮಸ್ಕಾರ ಸರ್. ಈ ವಾರ ಸರ್ ಮಳೆ ಅಂತೂ ಬಂದಿಲ್ಲ ಸರ್ ನಮ್ ಕಡೆ. ಈ ಮುಂದಿನ ವಾರ ಏನ್ ಮಾಡ್ತೇವೆ ಗೊತ್ತಿಲ್ಲ ಸರ. ಜಿಡಿ ಬೇಗ ಬರ್ತದೆ ಸರ್ ಮಳೆ, ಮಳೆ ಜೋರ ಮಳೆನೇ ಆಗಿಲ್ಲ ಸರ. ಈ ವಾರ ಒಂದಿಟ್ಟು ಮಳೆ ಬರ್ತ ಸರ ಅನುಕೂಲ ಆಗ್ತದೆ ಸರ. ನಮಸ್ಕಾರ ಸರ್. ನಮ್ಮ ಮೇಘ ಸಂದೇಶದ ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರಗಳು, ಹಾಗೆ ಸೋಮಶೇಖರ್ ಉಳಿ ಸರ್ ಅವರಿಗೆ ನಮಸ್ಕಾರಗಳು. ಸರ್, ಸಚಿನ್ ಸೂರ್ಯಕಾಂತ್ ಮಡ್ಡೆ ಮದಗುಣಕಿ, ಆಳಂದ ತಾಲೂಕಾ ಮದಗುಣಕಿ. ಸರ್, ನಮ್ಮಲ್ಲಿ ನೀನು ಬಂದ ಸರ್ ಮಳಿ. ಇವತ್ತೇನು ಏನ್ ಮೋಡ ವಾತಾವರಣ ಸರ್, ಏನ್ ಮಳಿ ಬರೋ ಚಾನ್ಸಸ್ ಇಲ್ಲ ಸರ್. ಇವತ್ತ ನಮ್ಮಲ್ಲಿ ಎಲ್ಲ ಬಿತ್ತಣ ಆಗ್ಯಾವ ಸರ್, ಮಳಿ ಅದೆಲ್ಲ ಚೆನ್ನಾಗಿ ಮಾಡ್ಯಾವ ಸರ್. ನಮ್ಮಲ್ಲಿ ಬೆಳೆ ಎಲ್ಲ ಈಗಾಗಲೇ ಸರಿಯಾಗ್ಯಾವ ಸರ್. ಮುಂದಿನ ಮಳಿದು ಸರ್ ಏನ್ ಹೇಳ್ತಾರ ಅದೇ ಪಾಲಿಸೋಣ. ಹಲೋ ನಮಸ್ಕಾರ ಸರ್, ಬಸವಕಲ್ಯಾಣ ತಾಲೂಕು ಗುಂಡೂರು ಸರ್ ದಸ್ತಗೀರ್ ಮಾತಾಡುತ್ತೆ ಸರ್. ಸೋಮಶೇಖರ್ ಸರ್ ಇವರಿಗೆ ನಮಸ್ಕಾರಗಳು ಸರ್. ಮೇಘ ಸಂದೇಶ ಕೇಳಿ ನಮಗ್ ಸಂಪೂರ್ಣ ಉಪಯೋಗ ಆಗುತ್ತೆ ಸರ್. ಇವತ್ತಿಗೆ 5 ದಿವಸ ಆಯ್ತು ಸರ್ ನಮ್ದು ಊರ್ನಲ್ಲಿ ಮಳೆ ಕಂಟಿನ್ಯೂ ಚಾಲು ಇದೆ ಸರ್. ತುಂತುರು ಮಳೆ ಇದೆ, ಹಗರ್ ಮಳೆ ಇದೆ, ಗುಡುಗು ಮಿಂಚು ಏನು ಇಲ್ಲ ಸರ. ಸಂಪೂರ್ಣ ಆಗಿ ರಾತ್ರಿ ಹಗಲು ಎರಡು ದಿವಸ ಬಿತ್ತು ಸರ ಮಳಿ. ತೇವಾಂಶ ಫುಲ್ ಮಾಡ್ಯಾರ ಸರ. ನಮ್ಮಲ್ಲಿ ಎಲ್ಲ ಬಿತ್ತಣ ಆಗ್ಯಾವ. ಸೋಯಾಬಿನ ತೊಗರಿ ಎಲ್ಲ ಬಿತ್ತಣ ಆಗ್ಯಾವ ಸರ. ಎಲ್ಲ ಗಳ್ಯಾಗ ಬಂದ ಸರ. ಅಡಿ ಏನಾರ ಸ್ವಲ್ಪ ಕೆಸರಿ ಇದ್ದಿನ ಕಡೆ ಗಳ್ಯಾ ಒಬ್ಬರೊಬ್ರು ಹೊಡೆದಾರ. ಇನ್ನ ಒಬ್ಬರು ಯಾರು ಹೊಡೆದಿಲ್ಲ ಸರ. ಸರ ನಮಸ್ಕಾರ ಸರ್. ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಹುಡುಗಿಯಿಂದ ಶರಣು ಭೋಗಲೇಶ್ವರ ಮಾತಾಡದ್ರ ಸರ್. ಮೃದನ ಏಕೆ ಅದ್ರ ಸರ್ ಮಳಿ ಇನ್ನ ಒಂದ್ ಜರ ಹೊತ್ತು ಮುಳುಗಿ ಸಣ್ಣದಮ್ಮ ಏಕೆ ನಡೆದ್ರಿ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಬಸವಕಲ್ಯಾಣ ತಾಲೂಕು ಯಳವಂತಿಯಿಂದ ನಾಗೇಂದ್ರಪ್ಪ ಮೈಸೂರಿಗೆ ಮಾತಾಡ್ತೀನಿ ಸರ್. ಸರ್ ಗುರುವಾರ ಶುಕ್ರವಾರ ಮತ್ತು ಶನಿವಾರ ಮೂರು ದಿನ ಆಯ್ತು ಸರ್ ಧಾರಾಕಾರವಾಗಿ ಮಳೆ ಬರ್ತಾ ಇದೆ ಸರ್. ಥ್ಯಾಂಕ್ಸ್ ಸರ್. ಈ ಗುರುಪಿನಲ್ಲಿ ಇರ್ತಕ್ಕಂತ ನಮ್ಮ ರೈತ ಮಿತ್ರರಿಗೂ ಮತ್ತು ಕಲಬುರಗಿ ಆಕಾಶವಾಣಿಯಲ್ಲಿ ಮೇಘ ಸಂದೇಶ ಕೇಳುತ್ತಿರುವ ಎಲ್ಲ ಶ್ರೋತೃಗಳಿಗೆ ಶರಣು ಶರಣಾರ್ಥಿಗಳು. ನಾನು ಬಸವಕಲ್ಯಾಣ ತಾಲೂಕು ಯಲ್ಲದಗುಂಡಿಯಿಂದ ಗೌತಮ್ ಎನ್ ಗಾಯಕವಾಡ್ ಮಾತಾಡೋದು ಸರ್. ದಿನಾಂಕ 5/7/2022 ಸೋಮವಾರದಿಂದ ಇಂದಿನವರೆಗೂ ಬಿಡು ಇಲ್ಲದೆ ಮಳೆ ಬರ್ತಾ ಇದೆ ಸರ್. ಧನ್ಯವಾದಗಳು. ಹಲೋ ನಮಸ್ಕಾರ ಸರ್. ಇಂಡಿ ತಾಲೂಕು ಮಿರಿಗಿಂದ ಸರ್ ಬಸವರಾಜ್ ಅತ್ತವ್ರು ಮಾತಾಡೋದು. ಮಿರಿಗೆಯಲ್ಲಿ ಸರ್ ಬಹಳ ಮಳೆ ಆಗಿದ್ರು ಸರ್ ನಿನ್ನೆ ಹಿಡ್ಕೊಂಡು. ನಿನ್ನೆ ಮೂರುವರೆ ಚಾಲು ಆಗಿದ್ದು, ಇವತ್ತು ರಾತ್ರಿನೂ ಬಿದ್ದ ಸರ್ ಮಳೆ. ಮತ್ತೇನಾರ ಭೀಮಾ ನದಿನೂ ಬರ್ಲಿಕತ್ತರ ಸರ್ ಬಹಳ. ನಮ್ಮ ಊರಾಗ ಏನದ ಇದ್ರ ಇರ್ಲತ್ತರ ಬತ್ರಿ. ಹ್ಮ್ ಸರ್ ನಮಸ್ಕಾರ ಸರ್. ಇಂಡಿ ತಾಲೂಕು ಐನೂರು ಗ್ರಾಮದ ಪ್ರಭು ಕರ್ಮಣತ್ಯ ಸರ್. ಈ ವಾರ ಹೇಳಿದ್ರಿ ಸರ್ 80, 85, 90 ಅಂತ, ಆದ್ರೂ ಮೂರ್ ದಿನ ಫುಲ್ ಮೋಡ ಆಯ್ತು ಸರ್. ಇವತ್ತ ಸ್ವಲ್ಪ ಒಳ್ಳೆ ಮಳೆ ಆಗಿದೆ ಸರ್. ನೀವು ಹೇಳಿದ ಪ್ರಕಾರ ನಾವು ಬಿತ್ತನೆ ಮಾಡಿ ಕಾರ್ಯ ಮುಗಿದಿದೆ ಸರ್. ಆದ್ರೂ ಬರ್ತಾ ಇಲ್ಲಂತೆ ಬಹಳ ಭಯ ಆಗಿತ್ತು ಸರ್. ಹಸಿ ಇರ್ತಾ ಇತ್ತು ಸರ್, ಬಹಳ ಆಗಿತ್ತು. ಆದ್ರೆ ಅಪ್ ಸ್ವಲ್ಪ ಆಗಿತ್ತು ಸರ್. ಆದ್ರೆ ಇವತ್ತ ಬಹಳ ಒಳ್ಳೆ ಮಳೆ ಆಗಿದೆ ಸರ್. ನಮಸ್ಕಾರ. ಹಲೋ ನಮಸ್ಕಾರ ಸರ್. ಶಿಕ್ಷಣ ಮಾತಾಡಕ್ಕೆ ಸರ್. ಸರ್ ಮೊದಲಿನ ವಾರದಲ್ಲಿ ಅಂದರೆ ಅಮಾಸೆ ದಿನ ಏನೇ ತೊಂದ್ರೆ ಸರ್, ಮನದ್ರ ಅಮಾಸೆ ನಾಳೆ ಅಮಾಸೆ ಅಂದ್ರೆ ಇವತ್ತಿನ ದಿನ ಹೋದ ವಾರ ಮಂಗಳವಾರ ಬರ್ದಿರಿ ಅಂದ್ರೆ ವ್ಯಾಪಕ ಮಳೆ ಬಿದ್ದದ ಸರ್. ತದನಂತರ ಸರ್ ಬುಧವಾರ ಮಳೆ ಬಿದ್ದಿತ್ತು ಸರ್, ಹೋದ ವಾರ ಸರ್. ಗುರುವಾರ ಮಳೆ ಬಿದ್ದದ ಸರ್, ಶುಕ್ರವಾರ ಮಳೆ ಬಿದ್ದದ ಸರ್ ಸಾಧಾರಣ, ಶನಿವಾರ ಮಳೆ ಬಿದ್ದದ್ರಿ ಸಾಧಾರಣ, ರವಿವಾರ ಸಾಧಾರಣ ಮಳೆ ಬಿದ್ದ ಸರ್, ಸೋಮವಾರ ಮಳೆ ಇರ್ತದೆ ಸರ್, ಮಂಗಳವಾರ ಸಾಧಾರಣ ಮಳೆ ಬಿದ್ದ ಸರ್. ಮತ್ತೆ ಈ ವಾರ ಸಂಚಿಕೆ ಪ್ರಕಾರ ಸರ್ ನಾವು ಹೋದವರ ಮೇಘ ಸಂದೇಶ ಕೇಳಿರ್ತೇವೆ ಸರ್, ಅದೇ ಪ್ರಕಾರ ಬುಧವಾರ ದಿನ ಮಳೆ ಬಿದ್ದದ ಸರ್ ನಮ್ಮಲ್ಲಿ ಕೊಳ್ಳೋರು ಸುತ್ತಮುತ್ತ ಹಳ್ಳಿದಾಗೆಲ್ಲ ಮಳೆ ಬಿದ್ದದ ಸರ್. ನಿನ್ನೆ ಏಡಿ ಕಟ್ಟಿದವ್ರ ಸರ್, ನಾವು ನಿನ್ನೆ ಬರ್ದಿರಿ ಒಂದು ತಾಸು ಭಾರಿ ಮಳೆ ಬರ್ತದೆ ಸರ್. ಮತ್ತೆ ನಿನ್ನೆ ಸಂಜೆ 5:00 ಚಾಲು ಆಗಿದಂತ ರಭಸದ ಮಳೆ ಒಂದ್ ತಾಸು ಮಳೆ ಬಿದ್ದಕಸ ಸರ್. ಮತ್ತೆ ಅಲ್ಲಿನ ಜಿಟಿ ಜಿಟಿ ಮಳೆ ಇವತ್ತು ಮುಂಜಾನೆ 8:00 ಚಾಲನೆ ಆದ ಸರ್ ಮಳೆ ಸರ್. ಮತ್ತೆ ಈಗಾದ್ರೂ ಮಳೆ ಚಾಲನೆ ಆದಂತೀರಿ ಸರ್. ಕೊಳ್ಳೂರ್, ಪಟ್ಪಳ್ಳಿ, ದೇಗ್ಲಮಡಿ, ಐನೋಳಿ, ಪತ್ಯಾಪುರ್, ಚಿಂಚೋಳಿ, ಸೊಲಪೇಟ್, ಚಿಮ್ಮಾದಿರೈ, ದಸ್ತಾಪುರ್, ಸೊಲಪೇಟ್, ದಸ್ತಾಪುರ್, ಕೊರ್ವಿ, ಹೊಡಬೀರ್ನಳ್ಳಿ, ನವದಗಿ, ಕುಡಳಿ, ಬಜ್ರಗಾಂವ್ ಇಲ್ಲಿ ತಕ ಬೆಳಿನೂ ಅವ್ರಿ ಸರ್, ಮಳಿನೂ ಆದ್ರಿ ಸಾಕಷ್ಟು. ತದನಂತರ ಸರ್ ಕೂಡ್ಲಿ, ಕಾಳಿಗಿ ಅಲ್ಲಿ ಸ್ವಲ್ಪ ಬಿತ್ತಣಿಕೆ ಆಗ್ಯವ್ರಿ ಸರ್, ಸ್ವಲ್ಪ ಮಳಿ ಅದ ಸರ್. ಅಲ್ಲಿಂದ ಸರ್ ಗೋಟೂರ್, ಕುಸನೂರ್, ಕೋರ್ವಾರ್, ಮತ್ತಂಗೆ ಸಣ್ಣವ್ರ ಸರ್ ಇಲ್ಲಿ ಬಿತ್ತಣಿಕೆನೇ ಇಲ್ರಿ ಸರ್, ಒಟ್ಟ ಮಳಿನೇ ಇಲ್ರಿ ಸರ್. ಇಷ್ಟು ದಿನ ಮಳಿ ಆಲತ್ತದ ಸರ್, ಅಲ್ಲಿ ಮಳಿನೇ ಇಲ್ರಿ ಸರ್ ಒಟ್ಟ. ಯಾಕಂದ್ರೆ ನಮ್ಮ ಬೇಕಾಗಿದ್ದ ನೆಂಟ್ರಿ ಗೋಟೂರ್, ಕುಸನೂರ್, ಸಣ್ಣವ್ರ ಬೇಗ ಭಾಗಕ್ಕೆ ನಾವು ಫೋನ್ ಹಚ್ಕೊಳ್ದ್ರೆ ಮಳಿನೇ ಇಲ್ರಿ ಒಟ್ಟು, ನಾವು ಬೀಜನೇ ಹಿಡಿದಿಲ್ಲ ಅಂತಾರೆ ಸರ್. ಮತ್ತಂಗೆ ಸರ್ ಗುಲ್ಬರ್ಗ ಆದಷ್ಟು ಸಿಟ್ಟಿದ ಮಳಿ ಅದ್ರಿ ಸರ್. ಮತ್ತೆ ನಮ್ಮ ಭಾಗಕ್ಕೆ ಸರ್ ಕೊಳ್ಳೂರ್, ನಾಗದೆಲೆ, ತುಮಕುಂಟ, ಚೌಕಿತಾಂಡ ಮಳಿ ಆದ್ರಿ. ಮತ್ತೆ ಬೆಳಿನೂ ಅವ್ರಿ ಸರ್, ಬಿತ್ತಣಿಕೆ ಆಗ್ಯವ್ರಿ ಸರ್. ಚಾಂಗ್ಲೇರ, ವಿಠಲಪುರ್, ಮಣ್ಣಕ್ಕಳಿ, ಮರಕುಂದ, ಬಗ್ದಾರ್ಗ್ ಸ್ವಲ್ಪ ಮಳಿ ಅದ ಸರ್, ಅಲ್ಲಿ ಸ್ವಲ್ಪ ಬಿತ್ತಣಿಕೆ ಆಗ್ಯವ್ರಿ ಸರ್. ಮತ್ತೆ ಆಕಡೆ ಜೇರಾಪತಕ ಮಳಿ ಸಾಕಷ್ಟು ಮಳಿ ಅದ ಸರ್. ಥ್ಯಾಂಕ್ ಯು ಸರ್. ಆಡಿಯೋ ವಿಡಿಯೋಗಳನ್ನು ಕಳಿಸಿದಂತಹ ನಮ್ಮ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಅನೇಕರು ತಾವು ನಮಗೆ ಕರೆ ಮಾಡಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತ ಮಾಡಿದ್ದೀರಿ, ತಮ್ಮ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಅಕ್ಕಲಕೋಟ್ ತಾಲೂಕು ಕರ್ಜಗಿಯ ರವಿ ನಿಂಬಾಳ್ ಅವರು, ಆಳಂದ ತಾಲೂಕು ಮಾಡ್ಯಾಳದಿಂದ ಬಸವರಾಜ್ ಕಡಗಂಚಿ, ಜೇವರಿಗಿ ತಾಲೂಕು ನೇದಲಗಿಯಿಂದ ಕಲ್ಯಾಣರಾವ್ ಬಿರಾದಾರ್, ಇಂಡಿ ತಾಲೂಕು ತಡವಲ್ಗಾದಿಂದ ಚಾನ್ಸಾಬ್ ಕಲಾವಂತ್, ಆಳಂದ ತಾಲೂಕು ದುತ್ತರಗಾಂವದಿಂದ ನಾಗರಾಜ್ ಪಾಟೀಲ್, ಬಾಲ್ಕಿ ತಾಲೂಕು ಸಿದ್ದೇಶ್ವರದಿಂದ ಪ್ರದೀಪ್, ಕಮಲಾಪುರದ ಸ್ವಂತದಿಂದ ಕುಲಕರ್ಣಿಯವರು, ಕಾಳಗಿ ತಾಲೂಕು ಮಂಗಲಗಿಯಿಂದ ಶ್ಯಾಮರಾಯ ಭದ್ರಶೆಟ್ಟಿ, ಆಳಂದ ತಾಲೂಕು ಮುನ್ನೊಳ್ಳಿಯಿಂದ ವೀರಭದ್ರಪ್ಪ ಜವಳಗಿ, ಸಿಂದಗಿ ತಾಲೂಕು ನಾಗರಹಳ್ಳಿಯಿಂದ ಶಂಕರಗೌಡ ಬೈರಡಗಿ, ಚಿತ್ತಾಪುರ ತಾಲೂಕು ಮೊಗಲಾದಿಂದ ಶರಣು ತೊನಸಳ್ಳಿ ಸಾಲೋಟಗಿ, ಇಂಡಿ ತಾಲೂಕು ಸಾಲೋಟಗಿಯಿಂದ ನಾನಪ್ಪ ಚಾಂದಕೌಟೆ, ಸಿಂದಗಿ ತಾಲೂಕು ಕಡ್ಲೇವಾಳದಿಂದ ಭೀಮಾಶಂಕರ್ ಮತ್ತು ಇನ್ನೂ ಅನೇಕರು ನಮಗ ಕರೆ ಮಾಡಿ ತಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ರವಿ ನಿಂಬಾಳ್ ಅವರು ತಮ್ಮಲ್ಲಿ ಒಳ್ಳೆ ಮಳೆ ಆಗಿದ್ದರ ಬಗ್ಗೆ ಮಾಹಿತಿಯನ್ನ ನೀಡಿದರು. ಕಲ್ಯಾಣರಾವ್ ಬಿರಾದಾರ್ ಅವರು, ಹತ್ತಿ ಬಿತ್ತಿದ್ವಿ ಸರ್, ಮಳೆ ಇರಲಾರದೆ ಬಹಳ ಸಮಸ್ಯೆ ಆಗಿತ್ತು, ಸರಿಯಾದ ಕಾಲಕ್ಕೆ ಮಳೆ ಬಂತು, ಬೆಳೆನೂ ಉಳ್ಕೊಂತು ಮತ್ತ ಬಹಳ ಚಲೋ ಆಯ್ತು ಅನ್ನುವಂತಹ ಒಂದು ನಿಟ್ಟಿನಿಸರನ್ನು ಅವರು ಬಿಟ್ಟರು. ಸಿಂದಗಿ ತಾಲೂಕು ನಾಗರಳ್ಳಿಯ ಶಂಕರಗೌಡ ಬೈರಡಿಗೆ ಅವರು ಕೂಡ, ಮೇಘ ಸಂದೇಶ ಏನು ತಾವು ಹೇಳಿದ್ರಿ ಮಳೆ ಬರ್ತದ ಅಂತೇಳಿ, ನಾವು ಅದಕ್ಕಾಗಿ ಬಿತ್ತನೆ ಮಾಡಿ ಎಲ್ಲಾ ರೆಡಿ ಆಗೋದ್ರೊಳಗ ಒಳ್ಳೆ ಮಳೆ ಬಂತು, ಅದರಿಂದಾಗಿ ಬಹಳ ಸಂತೋಷ ಆಗ್ಯದ ಅನ್ನುವಂತಹ ಮಾತನ್ನ ಹೇಳಿದ್ರು. ಬಹುತೇಕ ಎಲ್ಲರೂ ಕೆಲವೊಂದ್ ಕಡೆ ಮಳೆ ಆಗಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು, ಇನ್ನು ಕೆಲವರು ಮಳೆ ಬೇಕಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಬಿತ್ತನೆ ಮಾಡಬೇಕಾಗಿದೆ, ಬಿತ್ತನೆ ಆಗಿಲ್ಲ ಅನ್ನುವಂತಹ ಮಾತನ್ನ ಕೂಡ ಅನೇಕರು ಹೇಳಿದ್ರು. ಹಿಂಗ ತರಹೇವಾರಿ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಂತಹ ನಮ್ಮ ಎಲ್ಲ ರೈತ ಮಿತ್ರರಿಗೆ ಧನ್ಯವಾದಗಳು. ಆತ್ಮೀಯರೇ, ಈಗ ಪುನರ್ವಸು ಮಳೆಯ ಅವಧಿ ನಡೆದ, ಪುನರ್ವಸು ಜುಲೈ 7ಕ್ಕೆ ಪ್ರವೇಶ ಆಗಿದೆ, ಜುಲೈ 19ರ ತನಕನೂ ಇದರ ಅವಧಿ ಇರುತ್ತದೆ. ಪುನರ್ವಸು ಬಗ್ಗೆ ನಾವು ಕಳೆದ ವಾರ ಹೇಳಿದ್ವಿ, ಅಲ್ಪವೃಷ್ಟಿಯಾಗ್ತದೆ, ಉತ್ತರ ಭಾರತದ ಹವಾಮಾನದೊಳಗೆ ಮುಖ್ಯವಾದಂತಹ ಬದಲಾವಣೆಗಳಾಗ್ತಾವ ಅನ್ನುವಂತಹ ಮಾತಿತ್ತು, ದಕ್ಷಿಣ ಕರ್ನಾಟಕದೊಳಗೆ ಮೋಡ ಕವಿದಂತಹ ವಾತಾವರಣ, ವಾಯವ್ಯ ಭಾರತದೊಳಗೆ ಅತಿವೃಷ್ಟಿ ಆಗ್ತದೆ ಅನ್ನುವಂತಹ ಮಾತು, ದಕ್ಷಿಣ ಭಾರತದ ಕೆಲವು ಕಡೆ ಒಣಹವೆ ಹೆಚ್ಚಾಗ್ತದೆ ಅಂತೇಳಿ ಹೇಳಿದ್ವಿ, ಮುಂಗಾರು ಮಧ್ಯಮಗತಿಯೊಳಗೆ ಚಟುವಟಿಕೆಯಿಂದ ಇರುತ್ತದೆ ಅನ್ನುವಂತಹ ಸೂಚನೆ ಕೂಡ ಇತ್ತು. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಸಾಮಾನ್ಯ ಮಳೆಯಾಗಬಹುದು, ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಈಶಾನ್ಯ ಭಾಗದಲ್ಲಿ ಚಂಡಮಾರುತ ಬೀಸುವಂತಹ ಸಾಧ್ಯತೆಗಳು ಅದಾವ ಅನ್ನುವಂತಹ ಒಂದು ಸೂಚನೆ ಪುನರ್ವಸು ಮಳೆಯ ಸಂದರ್ಭದೊಳಗೆ ಅದ. ದಿನಾಂಕ 13, 14, 16, 18, 19 ಈ ದಿನಗಳಂದು ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಈಗಾಗಲೇ 5 ಮಳೆ ದಿನಗಳು ಮುಗಿದು ಹೋಗ್ಯಾವ, ಉಳಿದಂತಹ ಮಳೆಯ ದಿನಗಳು ಇವು 13, 14, 16, 18, 19 ಈ ದಿನಗಳಂದು ನಾವು ಉತ್ತಮ ಮಳೆಯನ್ನ ನಿರೀಕ್ಷೆ ಮಾಡಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಜುಲೈ 13ರಿಂದ ಬರುವ ಮಂಗಳವಾರ ಜುಲೈ 19ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬರುವ ವಾರ ಮಳೆಯ ವಾತಾವರಣ ಇರಬಹುದಾಗ್ಯದ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಈ ಸಮಯದೊಳಗೆ ಮಾಡಬಹುದು. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಆಗುವಂತಹ ಎಲ್ಲ ಸೂಚನೆಗಳನ್ನು ನಮ್ಮ ತಜ್ಞರು ನೀಡುತ್ತಾ ಇದ್ದಾರೆ. ವಾರಪೂರ್ತಿ ಒಂದು ಚಿತ್ರಣವನ್ನು ನಾವು ನೋಡಿದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಉತ್ತಮವಾದಂತಹ ಮಳೆ ಈ ವಾರ ನಾವು ಪಡಿಬಹುದು ಅಂಥೇಳಿ ಅನಿಸ್ತದೆ. ಕೆಲವು ಕಡೆಗಳಲ್ಲಿ ಭಾರೀ ಮಳೆ ಆಗುವಂತಹ ನಿರೀಕ್ಷೆಯನ್ನು ನಾವು ಈ ಸಂದರ್ಭದೊಳಗೆ ಮಾಡಬಹುದು. ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಕೆಲವು ಕಡೆ ಅಲ್ಲಲ್ಲಿ ಗುಡುಗು ಮಿಂಚಿನಿಂದ ಕೂಡಿದಂತಹ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಕೆಲವು ವಾತಾವರಣದ ಬದಲಾವಣೆಗಳು. ವಿಶೇಷವಾಗಿ ಒಡಿಶಾ ಕರಾವಳಿ ಹತ್ತಿರ ಬಂಗಾಳ ಕೊಲ್ಲಿ ಒಳಗೆ ಒಂದು ವಾಯುಭಾರ ಕುಸಿತ ಆಗಿರುವುದರಿಂದ ಅದರ ಪರಿಣಾಮವಾಗಿ ನಾವು ನಮ್ಮ ಜಿಲ್ಲೆಗಳಲ್ಲಿ ಈ ಪರಿಯ ಒಂದು ವಾತಾವರಣವನ್ನು ಈ ವಾರ ನಾವು ನೋಡ್ತಾ ಇದ್ದೀವಿ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 13, ಗುರುವಾರ 14, ಶನಿವಾರ 16, ರವಿವಾರ 17, ಸೋಮವಾರ 18 ಮತ್ತು ಮಂಗಳವಾರ 19 ಈ ದಿನಗಳಂದು ಮಳೆಯ ಸಾಧ್ಯತೆಗಳು ಶೇಕಡ 90%, ಶುಕ್ರವಾರ 15ನೇ ತಾರೀಕು ಶೇಕಡ 80% ಅನ್ನುವಂತಹ ಒಂದು ಸೂಚನೆ ಅದ. ಬುಧವಾರ ದಿವಸ ಕಲಬುರಗಿ ಜಿಲ್ಲೆ ಒಳಗ ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. 43.8 mm ಬುಧವಾರ ಮಳೆ ಆಗಬಹುದು. ಒಟ್ಟಿನೊಳಗ ವಾರಪೂರ್ತಿ ಮಳೆಯ ಚಿತ್ರಣವನ್ನ ನಾವು ನೋಡಿದ್ರೆ ಕಲಬುರಗಿ ಜಿಲ್ಲೆ ಒಳಗ 91 mm ಉತ್ತಮವಾದಂತಹ ಮಳೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಮಾಡಬಹುದು. ಬೀದರ್ ಜಿಲ್ಲೆ ಒಳಗ ಬುಧವಾರ 13, ಗುರುವಾರ 14, ಶನಿವಾರ 16, ರವಿವಾರ 17, ಸೋಮವಾರ 18 ಮತ್ತು ಮಂಗಳವಾರ 19 ಈ ದಿನಗಳಂದು ಮಳೆಯ ಸಾಧ್ಯತೆಗಳು ಶೇಕಡ 90%, ಶುಕ್ರವಾರ 15 ತಾರೀಕು 70%. ಬೀದರ್ ಜಿಲ್ಲೆಯೊಳಗ ಬುಧವಾರ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಒಂದೇ ದಿನ 86 ಮಿಲಿಮೀಟರ್ನಷ್ಟು ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಗುರುವಾರ ದಿವಸ 34 ಮಿಲಿಮೀಟರ್ ಆಗುವಂತಹ ನಿರೀಕ್ಷೆ ಅದ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಒಟ್ಟಿನೊಳಗ ಬೀದರ್ ಜಿಲ್ಲೆಯೊಳಗ ವಾರಪೂರ್ತಿ ಮಳೆಯ ಲೆಕ್ಕ ಹಾಕಿದ್ರೆ 134 ಮಿಲಿಮೀಟರ್ನಷ್ಟು ಮಳೆಯನ್ನು ಬೀದರ್ ಜಿಲ್ಲೆಯೊಳಗ ನಾವು ಪಡೆಯಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ರಾಯಚೂರು ಜಿಲ್ಲೆಯೊಳಗ ಬುಧವಾರ 13, ಗುರುವಾರ 14, ಶನಿವಾರ 16, ರವಿವಾರ 17, ಸೋಮವಾರ 18 ಮತ್ತು ಮಂಗಳವಾರ 19 ಈ ದಿನಗಳಂದು ಮಳೆಯ ಸಾಧ್ಯತೆಗಳು 90%. ಶುಕ್ರವಾರ 15 ತಾರೀಕು 65% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 13 ತಾರೀಕು ಒಂದೇ ದಿನ 16.5 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಗುರುವಾರ 16 ಮಿಲಿಮೀಟರ್ನಷ್ಟು ಮಳೆಯನ್ನು ನಿರೀಕ್ಷೆ ಮಾಡಬಹುದು. ಒಟ್ಟಿನೊಳಗ ರಾಯಚೂರು ಜಿಲ್ಲೆಯೊಳಗ ವಾರಪೂರ್ತಿ ಮಳೆಯ ಲೆಕ್ಕವನ್ನ ನಾವು ನೋಡಿದ್ರೆ 61 ಮಿಲಿಮೀಟರ್ನಷ್ಟು ರಾಯಚೂರು ಜಿಲ್ಲೆಯೊಳಗ ಮಳೆ ಬರಬಹುದಾಗಿದೆ. ವಿಜಯಪುರ ಜಿಲ್ಲೆಯೊಳಗ ಬುಧವಾರ 13, ಗುರುವಾರ 14, ಶನಿವಾರ 16, ರವಿವಾರ 17, ಸೋಮವಾರ 18 ಮತ್ತು ಮಂಗಳವಾರ 19 ಈ ದಿನಗಳಂದು ಮಳೆಯ ಸಾಧ್ಯತೆಗಳು 90%. ಶುಕ್ರವಾರ 15 ತಾರೀಕು 80% ಅನ್ನುವಂತಹ ಒಂದು ಸೂಚನೆ ಅದ. ವಿಜಯಪುರ ಜಿಲ್ಲೆಯೊಳಗೆ ಬುಧವಾರ 13 ತಾರೀಕು 14 ಮಿಲಿಮೀಟರ್ನಷ್ಟು, ಗುರುವಾರ 14 ತಾರೀಕು 21 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಒಟ್ಟು ವಿಜಯಪುರ ಜಿಲ್ಲೆಯ ಚಿತ್ರಣ ನೋಡಿದ್ರೆ ವಾರಪೂರ್ತಿ ನಾವು 60 ಮಿಲಿಮೀಟರ್ನಷ್ಟು ಮಳೆಯನ್ನು ಈ ವಾರ ಪಡೆಯಬಹುದಾಗಿದೆ ಅನ್ನುವಂತಹ ಒಂದು ಚಿತ್ರ ನಮಗೆ ಸಿಗ್ತದೆ. ಕೊಪ್ಪಳ ಜಿಲ್ಲೆಯೊಳಗೆ ಬುಧವಾರ 13 ತಾರೀಕು, ಗುರುವಾರ 14, ಶನಿವಾರ 16, ರವಿವಾರ 17, ಸೋಮವಾರ 18 ಮತ್ತು ಮಂಗಳವಾರ 19 ಈ ದಿನಗಳಂದು ಮಳೆಯ ಸಾಧ್ಯತೆಗಳು 90%. ಶುಕ್ರವಾರ 15 ತಾರೀಕು 80% ಅನ್ನುವಂತಹ ಸೂಚನೆ ಅದ. ಬುಧವಾರ 13 ತಾರೀಕು 15 ಮಿಲಿಮೀಟರ್ನಷ್ಟು, ಗುರುವಾರ 14 ತಾರೀಕು 13 ಮಿಲಿಮೀಟರ್ನಷ್ಟು ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಕೊಪ್ಪಳ ಜಿಲ್ಲೆಯೊಳಗೆ ವಾರಪೂರ್ತಿ ಮಳೆಯ ಪ್ರಮಾಣದ ಲೆಕ್ಕ ಹಾಕಿದ್ರೆ 56 ಮಿಲಿಮೀಟರ್ನಷ್ಟು ಮಳೆಯನ್ನು ಕೊಪ್ಪಳ ಜಿಲ್ಲೆಯೊಳಗೆ ನಾವು ಪಡೆಯುವ ನಿರೀಕ್ಷೆ ಅದ. ಯಾದಗಿರಿ ಜಿಲ್ಲೆಯೊಳಗೆ ಬುಧವಾರ 13, ಗುರುವಾರ 14, ಶನಿವಾರ 16, ರವಿವಾರ 17, ಸೋಮವಾರ 18 ಮತ್ತು ಮಂಗಳವಾರ 19 ಈ ದಿನಗಳಂದು ಮಳೆಯ ಸಾಧ್ಯತೆಗಳು 90% ಅನ್ನುವಂತಹ ಸೂಚನೆ ಅದ. ಬುಧವಾರ 13 ತಾರೀಕು 31 ಮಿಲಿಮೀಟರ್ನಷ್ಟು ಮಳೆಯನ್ನು ನಾವು ಪಡೆಯಬಹುದು. ಗುರುವಾರ 14 ತಾರೀಕು 16 ಮಿಲಿಮೀಟರ್ನಷ್ಟು ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಒಟ್ಟು ಯಾದಗಿರಿ ಜಿಲ್ಲೆಯೊಳಗೆ ವಾರಪೂರ್ತಿ ಮಳೆಯ ಲೆಕ್ಕ 72 ಮಿಲಿಮೀಟರ್ನಷ್ಟು ನಾವು ಈ ವಾರ ಪಡೆಯಬಹುದಾಗಿದೆ ಅಂತ ಹೇಳಿ ತಜ್ಞರು ಸೂಚಿಸ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯೊಳಗೆ ಬುಧವಾರ 13, ರವಿವಾರ 17, ಸೋಮವಾರ 18 ಈ ದಿನಗಳಂದು ಮಳೆಯ ಸಾಧ್ಯತೆಗಳು 85%. ಗುರುವಾರ 14 ತಾರೀಕು 75, ಶುಕ್ರವಾರ 15 ತಾರೀಕು 65, ಶನಿವಾರ 16 ತಾರೀಕು 80 ಮತ್ತು ಮಂಗಳವಾರ 19 ತಾರೀಕು ಕೂಡ 80% ಅನ್ನುವಂತಹ ಒಂದು ಸೂಚನೆ ಅದ. ಬಳ್ಳಾರಿ ಜಿಲ್ಲೆಯೊಳಗೆ ವಾರಪೂರ್ತಿ ಪ್ರತಿ ದಿವಸ ಹಗುರವಾಗಿ ಮಳೆ ಆದರೂ ಸಹಿತ ಅಲ್ಪ ಮಳೆಯನ್ನು ನಾವು ಪಡೆಯಬಹುದಾಗಿದೆ. ಬಳ್ಳಾರಿ ಜಿಲ್ಲೆಯೊಳಗೆ ಬುಧವಾರ 13 ತಾರೀಕು 8 ಮಿಲಿಮೀಟರ್ನಷ್ಟು, ಗುರುವಾರ 14 ತಾರೀಕು 7 ಮಿಲಿಮೀಟರ್ನಷ್ಟು ಮಳೆ ನಿರೀಕ್ಷೆ ಮಾಡಬಹುದು. ಒಟ್ಟು ಕೇವಲ 24 ಮಿಲಿಮೀಟರ್ನಷ್ಟು ಬಳ್ಳಾರಿ ಜಿಲ್ಲೆಯೊಳಗೆ ನಾವು ಈ ವಾರ ಮಳೆಯ ನಿರೀಕ್ಷೆ ಮಾಡಬಹುದಾಗಿದೆ. ಬಾಗಲಕೋಟೆ ಜಿಲ್ಲೆಯೊಳಗೆ ಬುಧವಾರ 13ರಿಂದ ಮಂಗಳವಾರ 19ರ ತನಕ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು 90% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬುಧವಾರ 13ನೇ ತಾರೀಕು 16 ಮಿಲಿಮೀಟರ್ನಷ್ಟು, ಗುರುವಾರ 14ನೇ ತಾರೀಕು 22.5 ಮಿಲಿಮೀಟರ್ನಷ್ಟು ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಅಂದರೆ ಈ 2 ದಿವಸಗಳು ಒಟ್ಟು ಬಾಗಲಕೋಟೆ ಜಿಲ್ಲೆಯೊಳಗೆ ವಾರಪೂರ್ತಿ ಮಳೆಯ ಲೆಕ್ಕ ಹಾಕಿದ್ರೆ 60 ಮಿಲಿಮೀಟರ್ನಷ್ಟು ಮಳೆಯನ್ನು ಬಾಗಲಕೋಟೆ ಜಿಲ್ಲೆಯೊಳಗೆ ಪಡೆಯಬಹುದಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗೆ ಬುಧವಾರ 13, ಗುರುವಾರ 14, ಶನಿವಾರ 16, ರವಿವಾರ 17, ಸೋಮವಾರ 18 ಮತ್ತು ಮಂಗಳವಾರ 19 ಈ ದಿನಗಳಂದು ಮಳೆಯ ಸಾಧ್ಯತೆಗಳು 90%. ಶುಕ್ರವಾರ 15ನೇ ತಾರೀಕು 80% ಅನ್ನುವಂತಹ ಒಂದು ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆಯೊಳಗೆ ಉತ್ತಮವಾದಂತಹ ಮಳೆಯನ್ನು ನಾವು ಈ ಸಮಯದೊಳಗೆ ನಿರೀಕ್ಷೆ ಮಾಡಬಹುದಾಗಿದೆ. ಬುಧವಾರ 13ನೇ ತಾರೀಕು 43 ಮಿಲಿಮೀಟರ್ನಷ್ಟು ಒಳ್ಳೆ ಮಳೆ ಆಗಬಹುದು. ಗುರುವಾರ 14ನೇ ತಾರೀಕು 22.5 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸೊಲ್ಲಾಪುರ ಜಿಲ್ಲೆಯೊಳಗೆ ಒಂದು ವಾರದೊಳಗೆ 149 ಮಿಲಿಮೀಟರ್ನಷ್ಟು ಅದ್ಭುತವಾದಂತಹ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಜಹೀರಾಬಾದ್ ತಾಲೂಕಿನೊಳಗೆ ಬುಧವಾರ 13ನೇ ತಾರೀಕು, ಗುರುವಾರ 14, ಶನಿವಾರ 16, ರವಿವಾರ 17, ಸೋಮವಾರ 18 ಮತ್ತು ಮಂಗಳವಾರ 19. ಈ ದಿನಗಳಂದು ಮಳೆಯ ಸಾಧ್ಯತೆಗಳು 90%, ಶುಕ್ರವಾರ 15 ತಾರೀಕು 75% ಅನ್ನುವಂತಹ ಸೂಚನೆ ಅದ. ಬುಧವಾರ 13 ತಾರೀಕು 79.7 ಮಿಲಿಮೀಟರ್ ಅಷ್ಟು ಮಳೆ ನಾವು ನಿರೀಕ್ಷೆ ಮಾಡಬಹುದು. ಗುರುವಾರ 14 ತಾರೀಕು 26.5 ಮಿಲಿಮೀಟರ್ ಅಷ್ಟು ಮಳೆ ಬರಬಹುದಾಗಿದೆ. ಒಟ್ಟಾರೆಯಾಗಿ ಜಹೀರಾಬಾದ್ ತಾಲೂಕಿನೊಳಗ ಒಂದು ವಾರದೊಳಗ 133.5 ಮಿಲಿಮೀಟರ್ನಷ್ಟು ಮಳೆ, ಅದ್ಭುತವಾದಂತಹ ಒಂದು ಮಳೆ ಈ ಸಮಯದೊಳಗ ಪಡಿಬಹುದಾಗಿದೆ ಅಂತ ಹೇಳಿ ತಜ್ಞರು ಸೂಚನೆ ನೀಡುತ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಕಲಬುರಗಿ, ಬೀದರ್, ಯಾದಗಿರಿ, ಸೊಲ್ಲಾಪುರ ಮತ್ತು ಜಹೀರಾಬಾದ್ಗಳಲ್ಲಿ ಅದ್ಭುತವಾದಂತಹ ಮಳೆಯನ್ನು ನಾವು ಈ ವಾರ ನಿರೀಕ್ಷೆ ಮಾಡಬಹುದಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಸಹಿತ ಉತ್ತಮ ಅನ್ನುವಂತಹ ಮಳೆ ಬರಬಹುದು ಅಂತೇಳಿ ಈಗಾಗಲೇ ತಮಗೆ ಈ ಚಿತ್ರ ಗೊತ್ತಾಗಿದೆ. ಇದು ಸವಿಸ್ತಾರವಾಗಿ ಆಯಿತು. ಇದರೊಳಗೆ ಏನಾದರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಅದಕ್ಕೆ ತಾವು ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಮತ್ತು ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಇನ್ನೂ ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಮಾಡಿಕೊಂಡು ನೇರವಾಗಿ ಮಾಹಿತಿ ಪಡೆಯುವುದರ ಕಡೆ ಗಮನ ಹರಿಸಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಕೇಳಿ ಸಿದ್ದರಾಮ್ ವಾಗ್ಮೋರೆ ಮತ್ತು ಸಂಗಡಿಗರಿಂದ ಗೊಂದಳಿಗರ ಪದ. ಎಷ್ಟ ತೊಳೆಯಲುವಾ ತಂಗಿ, ಎಷ್ಟ ತೊಳೆಯಲುವಾ ಮನಸ್ಸಿನ ಮೈಲ್ಗಿ ಹೋಗದವ್ವಾ ತಂಗಿ, ಎಷ್ಟ ತೊಳೆಯಲುವಾ, ಎಷ್ಟ ತೊಳೆಯಲುವಾ ತಂಗಿ, ಎಷ್ಟ ತೊಳೆಯಲುವಾ ಮನಸ್ಸಿನ ಮೈಲ್ಗಿ ಹೋಗದವ್ವಾ ತಂಗಿ, ಎಷ್ಟ ತೊಳೆಯಲುವಾ ಮನಸ್ಸಿನ ಮೈಲ್ಗಿ ಹೋಗದವ್ವಾ ತಂಗಿ, ಎಷ್ಟ ತೊಳೆಯಲುವಾ ಮನಸ್ಸಿನ ಮೈಲ್ಗಿ ಹೋಗದವ್ವಾ ತಂಗಿ, ಎಷ್ಟ ತೊಳೆಯಲುವಾ. ಕೆಮ್ಮ ಕಾಕಸಿ ದೇವ ತೊಳಿದರೆ, ಕೆಮ್ಮ ಕಾಕಸಿ ದೇವ ತೊಳಿದರೆ ವಾಸನ ಹೋಗದವ್ವಾ ತಂಗಿ, ಎಷ್ಟ ತೊಳೆಯಲುವಾ ಮನಸ್ಸಿನ ಮೈಲ್ಗಿ ಹೋಗದವ್ವಾ ತಂಗಿ, ಎಷ್ಟ ತೊಳೆಯಲುವಾ ಮನಸ್ಸಿನ ಮೈಲ್ಗಿ ಹೋಗದವ್ವಾ ತಂಗಿ, ಎಷ್ಟ ತೊಳೆಯಲುವಾ ಮನಸ್ಸಿನ ಮೈಲ್ಗಿ ಹೋಗದವ್ವಾ ತಂಗಿ, ಎಷ್ಟ ತೊಳೆಯಲುವಾ. ಹ್ಯಾಂಗ ಮಾಡಲುವಾ ತಂಗಿ, ಹ್ಯಾಂಗ ಮಾಡಲುವಾ ಪಂಚಭೂತ ನಮ್ಮ ದೇಹ, ಹ್ಯಾಂಗ ಮಾಡಲುವಾ ತಂಗಿ, ಹ್ಯಾಂಗ ಮಾಡಲುವಾ ಪಂಚಭೂತ ನಮ್ಮ ದೇಹ, ಹ್ಯಾಂಗ ಮಾಡಲುವಾ. ಗುರುಮಡೊಳಯನ ಪಾದ ನೆಂದಿದರೆ, ಏ ಗುರುಮಡೊಳಯನ ಪಾದ ನೆಂದಿದರೆ ಜ್ಞಾನ ಬರಲಿಲ್ಲವ್ವಾ ತಂಗಿ, ಎಷ್ಟ ತೊಳೆಯಲುವಾ ಮನಸ್ಸಿನ ಮೈಲ್ಗೆ ಹೋಗದವ್ವಾ ತಂಗಿ, ಎಷ್ಟ ತೊಳೆಯಲುವಾ ಮನಸ್ಸಿನ ಮೈಲ್ಗೆ ಹೋಗದವ್ವಾ ತಂಗಿ, ಎಷ್ಟ ತೊಳೆಯಲುವಾ ಮನಸ್ಸಿನ ಮೈಲ್ಗೆ ಹೋಗದವ್ವಾ ತಂಗಿ, ಎಷ್ಟ ತೊಳೆಯಲುವಾ. ಶೀಲವಂತರುವಾ ಶೀಲವಂತರುವಾ ತಂಗಿ, ಶೀಲವಂತರುವಾ ಸೀತನ ಚರಗಿ ವೈಯರವ್ವಾ, ಶೀಲವಂತರುವಾ ತಂಗಿ, ಶೀಲವಂತರುವಾ ಸೀತನ ಚರಗಿ ವೈಯರವ್ವಾ, ಶೀಲವಂತರುವಾ. ದೀನ ಮನುಜನ ಸಂಗ ಮಾಡಿದರೆ, ದೀನ ಮನುಜನ ಸಂಗ ಮಾಡಿದರೆ ಜ್ಞಾನ ಕೆಂಬ ಕಾಕಿ ಜಯವ ತೊಳಿದರೆ ವಾಸ